ಕೂಡಿದ್ದೆ. ಆದ್ರಿಂದ ನಾವೇನು ಪ್ರೊಸೆಸಿಂಗ್ ಅಂತೀವಲ್ಲ, ಸಂಸ್ಕರಣೆಗೆ ಹೆಚ್ಚಿನ ಶ್ರಮ ಬೇಕು, ಆಮೇಲೆ ಸಮಯದ ಅಲಭ್ಯತೆ ಅಗತ್ಯತೆ ಬೇಕಾಗಿದೆ. ಅದಂತರ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ನಾವು ಕೃಷಿಯಲ್ಲಿ ಯಾಂತ್ರೀಕೃತ ಅಂತಂದರೆ ಯಾಂತ್ರೀಕರಣ, ಆಮೇಲೆ ಏನಾಗಿದೆ ನೀರಾವರಿ ಸೌಲಭ್ಯ ಹೆಚ್ಚಾಗಿರೋದ್ರಿಂದ ನಾವು ಭತ್ತ ಬೆಳೀತಾ ಇದ್ದೀವಿ. ಅದೇ ನಂತರ ವಾಣಿಜ್ಯ ಬೆಳೆಗಳಿಗೆ ರೈತರು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದಲ್ಲದೆ ಮಾಧ್ಯಮ ಪ್ರಭಾವ ಇದಕ್ಕೆ ಬಹಳ ಕಡಿಮೆ ಇದೆ. ಅಂದರೆ ಸಾಂಪ್ರದಾಯಿಕದ ಆಹಾರದ ಬಗ್ಗೆ ಮಾಧ್ಯಮದಲ್ಲಿ ಹೆಚ್ಚಾಗಿ ತಿಳಿಸ್ತಾ ಇಲ್ಲ, ನಿರಾಸಕ್ತಿ. ಅದಾದ ನಂತರ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ, ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಮಹಿಳೆಯರು ಹೊರಗಡೆ ದುಡಿತಾ ಇದ್ದಾರೆ. ಅವ್ರೇನು ಮಾಡಬೇಕು, ಅದನ್ನು ಸಂಸ್ಕರಣೆ ಮಾಡಿ ಅವನ್ನು ನಾವು ಮತ್ತೆ ನಾವು ಬೇಯಿಸಿ ತಿನ್ನೋದು ಅವರಿಗೆ ಆಗ್ತಾ ಇಲ್ಲ. ಅದಂತ ನಂತರ ಸಿರಿಧಾನ್ಯ ಬೆಳೆಗಳು ಅವುಗಳ ಪೋಷಕಾಂಶಗಳಲ್ಲಿ ಏನೇನಿದೆ ಅಂತ ಅವುಗಳಲ್ಲಿ ಜನಗಳಿಗೆ ಅರಿವು ಇಲ್ಲ. ಆಮೇಲೆ ಮಾರುಕಟ್ಟೆಯಲ್ಲಿ ಇದಕ್ಕೆ ಯೋಗ್ಯವಾದ ಬೆಲೆ ಇಲ್ಲ. ಆ ನಂತರ ಸಂಸ್ಕರಣೆಗೊಳಿಸಿದ ಇಡ್ಲಿ ದೋಸೆ ಅವೆಲ್ಲ ಹಿಟ್ಟು ನೋಡ್ಬೋದು, ರೆಡಿ ಟು ಈಟ್ ಪ್ರಾಡಕ್ಟ್ಸ್ ಅಂತ ನಾವು ಎಲ್ಲ ಮಾಲಲ್ಲಿ ಸಿಗ್ತಾ ಇದ್ದಾವೆ. ಇದರಲ್ಲಿ ಏನಂತಂದ್ರೆ ಸಂಸ್ಕರಣೆಗೊಳಿಸಿದ ಸುಲಭದಲ್ಲಿ ಉಪಯೋಗಿಸಲು ಸಿದ್ಧವಿರುವ ಮತ್ತೆ ಕಡಿಮೆ ದರದಲ್ಲಿ ಸಿರಿಧಾನ್ಯಗಳು ಸಿಗ್ತಾ ಇಲ್ಲ. ಆದ ನಂತರ ಸಂಸ್ಕರಿಸಿದ ಆಹಾರಗಳ ಮಾಹಿತಿ ಇಲ್ಲ, ಎಲ್ಲಿ ಸಿಗುತ್ತೆ ಏನು ಅಂತ ಅದರದ್ದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ರೈತರು ಬೆಳೆದ ಸಿರಿಧಾನ್ಯಗಳಿಗೆ ಸರಿಯಾದ ಬೆಲೆ ಕೊಡದೆ ಮಧ್ಯವರ್ತಿಗಳ ಹಾವಳಿ ಇದೆ. ಇದೆಲ್ಲದರದಲ್ಲಿ ಇದರಿಂದ ಇವು ನಶಿಸಿ ಹೋಗ್ತಾ ಇದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾತಕಪ್ಪ ಅಂತಂದರೆ ನಾನಾಗಲೇ ಹೇಳ್ದಂಗೆ ಇವು ಮಳೆಯ ಅಭಾವದಲ್ಲಿ ಉತ್ತಮ ಇಳುವರಿ ಕೊಡುವ ಯಾವುದಾದ್ರೂ ಆಹಾರ ಧಾನ್ಯಗಳಿದ್ರೆ ಅವು ಸಿರಿಧಾನ್ಯಗಳು ಮಾತ್ರ. ಆಮೇಲೆ ಬದಲಾಗುತ್ತಿರುವ ಜೀವನ ಶೈಲಿ, ನಾವೇನಂತೀವ ಚೇಂಜಿಂಗ್ ಲೈಫ್ ಸ್ಟೈಲ್ ಅಂತೀವಲ್ಲ, ಅದರಿಂದ ಏನಾಗುತ್ತೆ ಈಗ ಹೆಚ್ಚಿನಾಗಿ ನಾವೇನಂತೀವಿ ಕೊಲೆಸ್ಟ್ರಾಲ್ ಕೊಬ್ಬಿನಂಶ ಉಳ್ಳ ಆಹಾರ ಉಪಯೋಗಿಸ್ತಾ ಇದ್ದೀವಿ. ಆಮೇಲೆ ಉಪ್ಪು ಸಕ್ಕರೆ ಲವಣಾಂಶ ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನ ನಾವು ಹೆಚ್ಚು ಸೇವನೆ ಮಾಡ್ತಿದ್ದೀವಿ. ಆದ್ರಿಂದ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ನಾವು ರಕ್ತದೊತ್ತಡ ಅಂದರೆ ನಾವೇನು ಬ್ಲಡ್ ಪ್ರೆಷರ್ ಅಂತೀವಲ್ಲ ಅದು, ಸಕ್ಕರೆ ರೋಗ ಡಯಾಬಿಟೀಸ್ ಅಂತೀವಲ್ಲ, ಆಮೇಲೆ ಹೃದಯ ರೋಗ ಹಾರ್ಟ್ ಅಟ್ಯಾಕ್ ಇವೆಲ್ಲ ಕಾಯಿಲೆಗಳು ಕಾಣಿಸಿಕೊಳ್ತಾ ಇದ್ದಾವೆ. ಇವುಗಳನ್ನ ಹತೋಟಿ ನಾವೇನನ್ನ ಮಾಡಬೇಕಪ್ಪ ಅಂತಂದರೆ ಸಿರಿಧಾನ್ಯಗಳ ಉಪಯೋಗ ಒಂದು ವರದಾನವಾಗಿದೆ. ಮೊದಲೆಲ್ಲ ನಾವೇನಂತಿದ್ವಿ ಈ ಸಿರಿಧಾನ್ಯಗಳು ನವಣೆ ಅವೆಲ್ಲ ಅಂತ ಏನಂದರೆ ಅವು ಬಡವರ ಆಹಾರ ಅಂತಂತಿದ್ವಿ. ಈಗ ಏನಂತೀವಿ ಇತ್ತೀಚಿನ ದಿನಗಳಲ್ಲಿ ಸಿರಿವಂತರ ಮನೆ ಬಾಗಿಲನ್ನ ಇವು ತಟ್ತಾ ಇದ್ದಾವೆ, ಹೊರಗೆ ಹೋಗ್ಬಿಟ್ಟು ತಟ್ತಾ ಇದ್ದಾವೆ. ಯಾಕಂದರೆ ಶ್ರೀಮಂತರ ಪೌಷ್ಟಿಕತೆ ಹೊತ್ತು ನಿಂತ ಆಹಾರವಾಗಿ ಸಿರಿವಂತರ ಆಹಾರವಾಗಿ ಪರಿಣಾಮ ಬೀರ್ತಾ ಇದೆ. ಅದಕ್ಕೋಸ್ಕರ ನಾವು ಇವನ್ನ ಸಿರಿಧಾನ್ಯಗಳು, ಮೊದಲೆಲ್ಲ ಏನಂತೀವಿ ತೃಣಧಾನ್ಯಗಳಂತ ಇದ್ವಿ, ಈಗ ನಾವು ಸಿರಿಧಾನ್ಯಗಳು ಅಂತ ಅಂತಿದ್ವಿ. ಸಿರಿವಂತರ ಆಹಾರವಾಗಿ ಬೆಳೀತಾ ಇದ್ದಾರೆ, ಇವನ್ನ ನಾವು ಬರಗಾಲದ ಮಿತ್ರನು ಸಮೇತ ಅಂತ ಇದ್ದೀವಿ. ಸಿರಿಧಾನ್ಯಗಳ ವಿಶೇಷ ಗುಣಗಳ ಬಗ್ಗೆ ತಿಳಿಸ್ತೀರಾ? ಹೌದು, ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳು ಪ್ರಾಮುಖ್ಯತೆ ಹೆಚ್ಚಾಗ್ತಿದೆ. ಏನಂದ್ರೆ ಆಗ್ಲೇ ಹೇಳ್ದಂಗೆ ಮಳೆಯ ಅಭಾವದಲ್ಲಿ ಉತ್ತಮ ಇಳುವರಿ ಕೊಡುವ ಶಕ್ತಿ ಇರುವ ಬೆಳೆಗಳಿವು. ಸಿರಿಧಾನ್ಯಗಳು ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ, ರೋಗ ನಿರೋಧಕ ಶಕ್ತಿಯುಳ್ಳ ಯಥೇಚ್ಛವಾಗಿ ಹೊಂದಿದೆ. ಇವುಗಳಲ್ಲಿ ಸಸಾರಜನಕ ಅಂದರೆ ಪ್ರೋಟೀನ್, ಆಮೇಲೆ ವಿಟಮಿನ್ಸ್ ಜೀವಸತ್ವಗಳು ಅಂತೀವಲ್ಲ ಖನಿಜಾಂಶಗಳು ಆಮೇಲೆ ಹೆಚ್ಚಾಗಿರೋದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ಏನೇನು ಬೇಕೋ ಅವೆಲ್ಲವೂ ಈ ಸಿರಿಧಾನ್ಯಗಳಲ್ಲಿ ಒಳಗೊಂಡಿದೆ. ಅದಲ್ಲದೇ ಉದಾಹರಣೆಗೆ ಏನಪ್ಪ ಹೇಳಬೇಕು ಅಂತಂದರೆ ಈ ನಾರಿನಾಂಶ ಮತ್ತು ಲವಣಾಂಶ ಹೆಚ್ಚಾಗಿದ್ದು ಇವು ನಿಧಾನವಾಗಿ ಜೀರ್ಣವಾಗೋದ್ರಿಂದ ಇವು ಮಧುಮೇಹ ಏನಂದರೆ ಶುಗರ್ ಪೇಷಂಟ್ ಅವರಿಗೆ, ಆಮೇಲೆ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಅವರಿಗೆ, ಆಮೇಲೆ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಘಾತ ಇವನ್ನು, ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕಾಯಿಲೆ ನೋಡ್ತಿದ್ವಿ ಒಬೆಸಿಟಿ ಅಂದರೆ ಬೊಜ್ಜು ಮೈಯುಳ್ಳ ರೋಗಗಳಿಗೆ ಇದು ಉತ್ತಮವಾದ ಆಹಾರವಾಗಿದೆ. ಪೌಷ್ಟಿಕಾಂಶವಾಗಿ ನಾವು ಈ ಹೋಲಿಕೆ ಮಾಡಿದ್ರೆ ಗೋಧಿ ಮತ್ತು ಅಕ್ಕಿಗಿಂತ ಉತ್ತಮವಾಗಿದೆ. ಏಕೆಂದರೆ ಇವುಗಳಲ್ಲಿ ಅತಿ ಹೆಚ್ಚಿನ ಸಸಾರಜನಕ, ನಾರಿನಾಂಶ, ಜೀವಸತ್ವಗಳು ಅಂದರೆ ವಿಟಮಿನ್ಸು, ಕಬ್ಬಿಣ ಅಂಶದ ಖನಿಜಗಳು. ಆಮೇಲೆ ಸಿರಿಧಾನ್ಯಗಳಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಖನಿಜಗಳು ಸಮೃದ್ಧವಾಗಿದೆ. ಈಗ ರಾಗಿಯಲ್ಲಿ ನಾವು ನೋಡಿದ್ರೆ ಉಳಿದ ಎಲ್ಲ ಆಹಾರಗಳಿಗಿಂತ ಹೆಚ್ಚಿನ ಕ್ಯಾಲ್ಶಿಯಂ ಅಂಶವನ್ನು ರಾಗಿ ಹೊಂದಿದೆ. ಆಮೇಲೆ ಸಿರಿಧಾನ್ಯಗಳು ಆಹಾರ ಭದ್ರತೆ ಅಂದರೆ ನಾವು ಫುಡ್ ಸೆಕ್ಯೂರಿಟಿ ಅಂತೀವಲ್ಲ, ನಂತರ ಆಮೇಲೆ ಪೌಷ್ಟಿಕಾಂಶದ ಭದ್ರತೆ ಅಂದರೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ಇದು ಒದಗಿಸುತ್ತದೆ. ವಿಶೇಷವಾಗಿ ನಾವು ನೋಡ್ಬೋದು ಅಂತಂದರೆ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಪೌಷ್ಟಿಕಾಂಶದ ವಿರುದ್ಧ ನಾವೇನು ಗುರಾಣಿ ಅಂತೀವಲ್ಲ, ಗುರಾಣಿ ಥರ ಕಾರ್ಯನಿರ್ವಹಿಸುತ್ತದೆ. ಅದಲ್ಲದೇ

ಗುಣಮಟ್ಟದ ಉತ್ಪಾದನೆಗೆ ಏನು ಕಿವಿ ಮಾತನ್ನು ಹೇಳ್ತೀರಿ? ಸಿರಿಧಾನ್ಯಗಳ ಗುಣಮಟ್ಟದ ಉತ್ಪಾದನೆಗೆ ರೈತರಿಗೆ ನಿಮ್ಮ ಕಿವಿ ಮಾತೇನು? ಸರ್, ಈಗ ನಾವು ಯಾವುದೇ ಬೀಜ ಬಿತ್ತನೆ ಮಾಡಬೇಕಾದ್ರೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ, ನಾವು ಅಣುಜೀವಿ ಗೊಬ್ಬರದಿಂದ. ಇದಕ್ಕೇನಂದ್ರೆ ಅಜೋಸ್ಪೆರಿಲಮ್ ಬೀಜೋಪಚಾರ ಮಾಡಬೇಕು, ಅದೇ ಥರ ರಂಜಕ ಕರಗಿಸುವ